ಯಾವ ಒಂದು ಪೂರಕವಾದ ಸಸ್ಯ ಬೆಳವಣಿಗೆಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಐರಾ ಪ್ಲಾಂಟ್ ಬಯೋಟೆಕ್ನ ಡಾಕ್ಟರ್ ಸುಮನ್ ಕಶ್ಯಪ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಮನ್ ಅವರೇ, ತಮಗೆ ಬೆಂಗಳೂರು ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಮ್ಮ ಸಂಸ್ಥೆ ವತಿಯಿಂದ ಸಾವಯವ ಸಸ್ಯ ಬೆಳವಣಿಗೆ ಬಗ್ಗೆ ಸಂಶೋಧನೆಯನ್ನು ಮಾಡಿ ತಮ್ಮದೇ ಆದ ಒಂದು ಹೆಜ್ಜೆ ಇಟ್ಟು ಒಂದೊಂದು ಕಾರ್ಯಕ್ರಮವನ್ನು ತಾವು ತರ್ತಾ ಇದ್ದೀರಿ. ಇದು ತರಕಾರಿ ಬೆಳೆ ಇರ್ಬೋದು, ಬೇರೆ ಬೇರೆ ಬೆಳೆ ಇರ್ಬೋದು, ಯಾವ್ಯಾವ ಬೆಳೆಗೆ ತಾವು ತಮ್ಮ ಸಾವಯವ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದೀರಿ, ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟರ್ ಸುಮನ್ ಅವರೇ. ಖಂಡಿತ ಸರ್. ಇದು ಸಾವಯವ ಕೃಷಿಯಿಂದ ನೀವು ತರಕಾರಿಗಳು, ಹಣ್ಣುಗಳು, ಅಡಿಕೆ ಮತ್ತೆ ತೆಂಗು ಎಲ್ಲಾ ತರಹದ ಕೃಷಿಯನ್ನು ಮಾಡಬಹುದು. ಮತ್ತೆ ಯಾವುದೇ ರೀತಿ ಮಣ್ಣನ್ನು ಸಹ ಅದರ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸಬಹುದು, ಫರ್ಟಿಲಿಟಿ ಇನ್ಕ್ರೀಸ್ ಮಾಡಬಹುದು. ಮತ್ತೆ ಈ ಮಣ್ಣಿನ pH ಅಂತೀವಿ, ಮಣ್ಣಲ್ಲಿ pH ಅನ್ನ ಬ್ಯಾಲೆನ್ಸ್ ಮಾಡುವಂತ ಕೆಪಾಸಿಟಿ ಸಾವಯವ ಕೃಷಿಯಲ್ಲಿ ಇದೆ. ಸೊ ಎಲ್ಲಾ ರೈತರು ಏನ್ ಮಾಡಬಹುದು ಅಂದ್ರೆ, ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಯಾವುದೇ ರೀತಿಯ ಕೆಮಿಕಲ್ಸ್ನ ಅವಾಯ್ಡ್ ಮಾಡಿ, ಈಗ ರಾಸಾಯನಿಕಗಳು ಸಾಕಷ್ಟು ಸಿಗುತ್ತೆ, ಯೂರಿಯಾ, DAP 2020 ಅಂತ ಸುಮಾರು ಕೆಮಿಕಲ್ ಸಿಗುತ್ತೆ, ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಸಾವಯವ ಕೃಷಿಯನ್ನು ಒಪ್ಪಿಕೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಒಂದು ಪ್ರಯತ್ನ ನಮ್ಮದು. ಈಗ ಏನಾಗ್ತಾ ಇದೆ ಅಂದರೆ, ನಮ್ಮ ರೈತ ಬಾಂಧವರಲ್ಲಿ ಸಾವಯವ ಕೃಷಿ ಸಾವಯವ ಕೃಷಿ, ಆರ್ಗ್ಯಾನಿಕ್ ಕೃಷಿ ಮಾಡಬೇಕಪ್ಪ, ಆರ್ಗ್ಯಾನಿಕ್ ಆಹಾರ ತಿನ್ನಬೇಕು, ಹಿಂಗೆ ಹೊರಟುಬಿಟ್ಟಿದ್ದಾರೆ. ಎಲ್ಲರೂ ಆರ್ಗ್ಯಾನಿಕ್ ಅಂತ ಹೊರಟುಬಿಟ್ಟಿದ್ದಾರೆ. ಈಗ ಆರ್ಗ್ಯಾನಿಕ್ ಅಂದರೆ ಇದು ಪಾರಂಪರಾಗತವಾಗಿ ಕೃಷಿ ಬಂದಿದೆ, ಅವರು ತಮ್ಮದೇ ಆದ ಬೆಳವಣಿಗೆಯಲ್ಲಿ ಇದೆ, ಅದು ಸಾವಯವ ಕೃಷಿನೇ ಅದು. ಆದರೆ ಈಗ ಎಲ್ಲ ಸಾವಯವ ಅಂತ ಒಂಥರ ಗೀಳು ಬಂದ್ಬಿಟ್ಟಿದೆ. ಆದರೂ ಇದರಲ್ಲಿ ಒಳ್ಳೆ ಮಾಹಿತಿ ಇದ್ರೆ ಅಥವಾ ಒಳ್ಳೆ ವಿಷಯಗಳಿದ್ರೆ ಅಳವಡಿಸಿಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹಂಗಾಗಿ ಇವತ್ತು ಸಾವಯವ ಆಹಾರ ತಿನ್ಬೇಕು, ವಿಷಯುಕ್ತದಿಂದ ಹೊರಗೆ ಬರಬೇಕು, ವಿಷ ತಿನ್ನಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಾಗಲಿ ಅಥವಾ ನಾವು ಬೆಳೀತಿರುವಂಥ ಸಸ್ಯದಲ್ಲಿ ಈ ಒಂದು ಟಾಕ್ಸಿಕ್ ಅಂಶಗಳು ಸೇರ್ಕೊಂಡ್ಬಿಟ್ಟವೆ. ಅದನ್ನು ನಾವು ಇವತ್ತು ಕಡಿಮೆ ಮಾಡಬೇಕಾಗಿದೆ. ಒಂದೇ ಸಲ ನಾವು ಎಲ್ಲ ಹೌದು ಇಲ್ಲ ಅನ್ನಕ್ಕಾಗಲ್ಲ, ಕಡಿಮೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕು. ಆ ದಿಶೆಯಲ್ಲಿ ತಮ್ಮ ಒಂದು ಈ ಸಾವಯವ ಗಿಡ ಬೆಳವಣಿಗೆಗೆ ತಾವು ಸಂಶೋಧನೆಯನ್ನ ಕೈಗೊಳ್ತಾ ಇದ್ದೀರಿ. ಈಗಾಗಲೇ ಸಣ್ಣ ಪುಟ್ಟ SS ಅನ್ನು ಕೂಡ ಕಂಡಿರಿ. ಹೌದು. ಏನೇನು SS ಕಂಡಿರಿ, ಒಂದೊಂದಾಗಿ ನಮ್ಮ ರೈತರಿಗೆ ಹೇಳಿ. ಸರ್, ಅದಕ್ಕೆ ಮುಂಚೆ ನಾನು ಒಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡ್ತೀನಿ ಇಲ್ಲಿ. ಈಗ ಆರ್ಗ್ಯಾನಿಕ್ ಅನ್ನೋದು ಮುಂಚಿನಿಂದ ಇತ್ತು, ನ್ಯಾಚುರಲ್ ಫಾರ್ಮಿಂಗ್ ಮುಂಚಿನಿಂದ ಇತ್ತು. ಈ ಕೆಮಿಕಲ್ಸ್ ಬಂದಿದ್ದು ಈಚೆಗೆ, ಕೆಮಿಕಲ್ ಹಾವಳಿ ಬಂದಿರೋದು, ರಾಸಾಯನಿಕಗಳ ಉಪಯೋಗಗಳು ಬಂದಿರೋದು ಈಚೆಗೆ. ಅದು ಏನಾಗ್ತಿದೆ, ಭೂಮಿಯಲ್ಲಿ ಡೆಫಿನೆಟ್ಲಿ ಗಿಡನ ಬೇಗ ವೇಗವಾಗಿ ಬೆಳೆಯುವಂತ ಒಂದು ಪ್ರಯೋಗ ನಡೆದಿದೆ ಅದರಲ್ಲೂ, ಮತ್ತೆ ಜನರು ಉಪಯೋಗಿಸ್ತಾನೂ ಇದ್ದಾರೆ. ಬಟ್ ಭೂಮಿಯಲ್ಲಿ ಏನಾಗ್ತಿದೆ, ನೀರಿನ ಅಂಶ, ಹೀರ್ಕೊಳ್ಳೋ ಅಂಶ, ನೀರನ್ನ ಹೀರ್ಕೊಳ್ಳೋ ಅಂಶ ಕಡಿಮೆ ಆಗ್ತಿದೆ, ಯೂರಿಯಾ ಅಥವಾ DAP ಅಥವಾ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಅದು ಬಿರುಕು ಬೀಳೋಕೆ ಶುರು ಆಗಿದೆ. ಸೊ ಅದು ಒಂದು ಕಾರಣದಿಂದ ಸಾವಯವನ ಎಲ್ಲರೂ ಒಪ್ಕೋಬೇಕು ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನ್ನ ಒಂದು ವಿನಂತಿ ಅಷ್ಟೇ. ಅದು ಅಷ್ಟೇ ಅಲ್ಲದೆ ಆರ್ಗ್ಯಾನಿಕ್ ವೇಯಲ್ಲಿ ಸ್ಲೋ ಗ್ರೋತ್ ಬರುತ್ತೆ ಅನ್ನೋದು ಇಟ್ಸ್ ನಾಟ್ ರೈಟ್. ಆರ್ಗ್ಯಾನಿಕಲ್ಲೂ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಅದು ಬೆಳವಣಿಗೆ ಆಗುತ್ತೆ, ಒಳ್ಳೆ ಗ್ರೋತ್ ಬರುತ್ತೆ, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ ಸಾಕಷ್ಟು ತರಕಾರಿಗಳು, ಹಣ್ಣುಗಳು, ಈಗ ನಮ್ಮದು ರೀಸೆಂಟ್ಲಿ ಒಂದು ಪ್ರಾಜೆಕ್ಟ್ ನಡೀತು ಹೊಸೂರ್ ಹತ್ರ, ತಮಿಳ್ನಾಡು ಅಲ್ಲಿ, ಆಂಧ್ರದಲ್ಲಿ ಕೊಟ್ಟಿದ್ದೀವಿ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀವಿ, ಪುಣೆಯಲ್ಲಿ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆ ನಮ್ಮ ಪ್ರಾಡಕ್ಟ್ಸು ಉಪಯೋಗಿಸ್ತಿದ್ದಾರೆ ಮತ್ತೆ ರೈತರಿಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ, ಮತ್ತೆ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ. ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಇಂದ ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಫಲ ಬಂದಿದೆ ಗಿಡಗಳಿಂದ. ಸೊ ಭೂಮಿನೂ ಬಿರುಕು ಬೀಳ್ತಾ ಇಲ್ಲ, ಭೂಮಿಯಲ್ಲಿರುವಂತಹ ಸಾರಾಂಶನೂ ಹೀರ್ಕೊಂಡು ಅದು ಎನ್ರಿಚ್ ಆಗ್ತಾ ಇದೆ. ಸೊ ಸುರಕ್ಷಿತವಾಗಿದೆ ನಮ್ಮ ಮಣ್ಣು ಅಂತ ನಾನು ಹೇಳ ಬಯಸ್ತೇನೆ ಇಲ್ಲಿ. ಈಗ ತಾವು ಕೆಲವು ಕಡೆ ಸಂಶೋಧನೆ ಕೈಗೊಂಡು SS ಅನ್ನು ಗಳಿಸಿದ್ರಿ ಅಂತ ಹೇಳಿದ್ರಲ್ಲ, ಯಾವ ರೈತರ ಹೊಲದಲ್ಲಿ ಯಾವ ಬೆಳೆಗೆ ತಾವು ಕೈಗೊಂಡ ಕಾರ್ಯ SS ಆಗಿದೆ ಹೇಳಿ ಸ್ವಲ್ಪ. ನಮ್ಮ ಹೊಸೂರ್ ಹತ್ರ ಒಬ್ಬರು ರೈತರು ರಮೇಶ್ ಅಂತ ಹೇಳಿ, ಅವರು ನಮ್ಮ ಪ್ರಾಡಕ್ಟ್ ಉಪಯೋಗಿಸಿದ್ರು. ಅವರಿಗೆ 1380 kg ಜಾಸ್ತಿ ಟೊಮೆಟೋಸ್ ಬಂತು ಈ ಸಮ್ಮರ್ ಅಲ್ಲಿ, ಜಾನ್ ಇಂದ ಏಪ್ರಿಲ್ ವರ್ಗೂ. ಪ್ರಾಡಕ್ಟ್ ತಾವು ಕೊಟ್ಟಿರಿ? ನಾವು ಅವರಿಗೆ, ನಮ್ಮಲ್ಲಿ 4 ಪ್ರಾಡಕ್ಟ್ ಇದೆ, ಅಗ್ರಿಕಲ್ಚರಲ್ ಪರ್ಪಸ್ಗೆ ಅಂತ ನಮ್ಮಲ್ಲಿ 2 ಪ್ರಾಡಕ್ಟ್ ಇದೆ, ಐರಾ ಪ್ಲಾಂಟ್ ಶಿಲಾಜಿತ್, ಐರಾ ಪ್ಲಾಂಟ್ ಪರ್ಲ್ಸ್ ಅಂತ. ಐರಾ ಪ್ಲಾಂಟ್ ಪರ್ಲ್ಸ್ ಬಂದ್ಬಿಟ್ಟು ಜರ್ಮಿನೇಷನ್ ಇಂದ ಹಿಡಿದು ಈಲ್ಡ್ ಬರೋವರೆಗೂ ಅದನ್ನ ಉಪಯೋಗಿಸಬಹುದು. ಮತ್ತೆ ಹೈರಾಬ್ಲಾನ್ ಶಿಲಾಜಿತ್ ಬಂದು ಸ್ಪ್ರೇ ತರ ಕೊಡಬಹುದು ಅಥವಾ ಡ್ರಿಪ್ ಇರಿಗೇಷನ್ ಅಲ್ಲೂ ಉಪಯೋಗಿಸ್ಕೋಬಹುದು. ಸೊ ಇದೆರಡು ಪ್ರಾಡಕ್ಟ್ ಅವರಿಗೆ ಕೊಟ್ಟಿದ್ವಿ. ಅವರಿಗೆ ಸಕ್ಸಸ್ಫುಲಿ ದೇ ಗಾಟ್ 1380 ಕೆಜಿ ಟೊಮೆಟೊ ಜಾಸ್ತಿ ಈಲ್ಡ್ ಸಿಕ್ಕಿ ಅವ್ರಿಗೂ ತುಂಬಾ ಖುಷಿ ಆಗಿದೆ. ಒಂದ್ ಎಕರೆಗೆ ಅಂದ್ರೆ ಅವರು ಹೌದು. ಏನು ಅದು ನಿಮ್ದು ಪ್ರಾಡಕ್ಟ್ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತಾ ಅಥವಾ? ನಮ್ದು ಎರಡು ಪ್ರಾಡಕ್ಟ್ ಇದೆ, ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಇನ್ನೊಂದು ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಇರುತ್ತೆ. ಗ್ರಾನ್ಯೂಲ್ಸ್ ಬಂದು ಐರಾ ಪ್ಲಾಂಟ್ ಪರ್ಲ್ಸ್, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು ಐರಾ ಪ್ಲಾಂಟ್ ಶಿಲಾಜಿತ್. ಅದು ಪಿ ಹೆಚ್ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಬುಡದಿಂದ ಸಾರಾಂಶನ ಹೀರ್ಕೊಂಡು ಗಿಡಕ್ಕೆ ಒಳ್ಳೆ ಶಕ್ತಿ ಕೊಡುತ್ತೆ, ಯಾವುದೇ ರೀತಿಯ ಕಾಯಿಲೆಗಳು ಬರದಂಗೆ ತಡೆಯುತ್ತೆ, ನೋಡ್ಕೊಳತ್ತೆ. ಅಕಸ್ಮಾತ್ ಬಂದ್ರೂ ನಮ್ಮಲ್ಲಿ ಸಲ್ಯೂಷನ್ಸ್ ಇದೆ. ಗಾಳಿಯಲ್ಲಿ ಬರುವಂತ ಕಾಯಿಲೆಗಳು ಜಾಸ್ತಿ ಇರುತ್ತೆ ಗಿಡಗಳಿಗೆ, ಅದನ್ನೆಲ್ಲ ತಡೆಯುವಂತ ಶಕ್ತಿ ಕೊಡುವಂತ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ, ನಾವು ಅದಕ್ಕೂ ಸಲ್ಯೂಷನ್ಸ್ ಕೊಡ್ತೀವಿ. ಸಾವಯವ ಬೀಜ ಏನಾದ್ರೂ ನಿಮ್ಮ ಉತ್ಪಾದನೆ ಮಾಡ್ತೀರಾ? ಇಲ್ಲ, ಬೀಜಗಳಿಲ್ಲ, ಬರೀ ಪ್ರಾಡಕ್ಟ್ ಕೊಡ್ತೀವಿ ಗಿಡ ಬೆಳೆಯಕ್ಕೆ, ಬೆಳೆಸಕ್ಕೆ, ಅದನ್ನ ನೋಡ್ಕೊಳಕ್ಕೆ. ಅಂದ್ರೆ ಜರ್ಮಿನೇಷನ್ ಇಂದ ಹಿಡಿದು ಬೀಜ ಸೋ ಮಾಡೋದ್ರಿಂದ ಹಿಡಿದು ಈಲ್ಡ್ ಬರೋವರೆಗೂ ನಾವು ಪ್ರಾಡಕ್ಟ್ಸ್ ನ ಕೊಡ್ತೀವಿ. ಈ ಐರಾ ಪ್ಲಾಂಟ್ ಬಯೋಟೆಕ್ ಮೂಲ ಯಾವ ಊರಿಂದ ಬಂದಿದೆ? ಬೆಂಗಳೂರೇ ಸರ್. ಪುಣೆ, ಆಂಧ್ರ, ತಮಿಳುನಾಡು ಅಂತ ಹೇಳಿದ್ರಲ್ಲ, ಮತ್ತೆ ಎಲ್ಲ ಕಡೆ ನಮ್ಮ ಪ್ರಾಡಕ್ಟ್ಸ್ ನ ತಲುಪಿಸ್ತಾ ಇದೀವಿ, ಎಲ್ಲ ರೈತರಿಗೂ ಅದು ಉಪಯೋಗ ಆಗ್ಲಿ. ಮೂಲ ಊರು ಯಾವ್ದು ಇದ್ರದ್ದು? ಮೂಲ ಬೆಂಗಳೂರು. ಬೆಂಗಳೂರದೇ ಪ್ರಾಡಕ್ಟ್ ಇದು? ಓ, ಬೆಂಗಳೂರದೇ ಸ್ಟಾರ್ಟ್ಅಪ್ ಇದು. ಹೇಳಿ, ಮತ್ತೇನು ಈ ಒಂದು ನಿಮ್ಮ ಸಾವಯವ ಸಸ್ಯ ಬೆಳವಣಿಗೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಸ್ಯ ಬೆಳವಣಿಗೆ ಬಗ್ಗೆ ನನಗೆ ಒಂದ್ ಜಾಸ್ತಿ ಮಾತು ಇಲ್ಲ, ಸ್ವಲ್ಪ ಒಂದ್ 4-5 ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತೀನಿ. ಒಂದು, ಅದು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ಭೂಮಿಯ ಸಾರಸ್ವನ ಕಾಪಾಡುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ನೀರಿನ ಮಾಯಿಶ್ಚರ್ ಕಂಟೆಂಟ್ ಅಂತೀವಿ, ನೀರಿನ ಅಂಶವನ್ನ ಹಿಡಿದಿಟ್ಕೊಳತ್ತೆ. ಸೊ 3-4 ದಿನ ನೀವು ನೀರ್ ಹಾಕ್ಲಿಲ್ಲ, ನೀರ್ ಬರ್ಲಿಲ್ಲ, ನೀರ್ ನಿಂತೋಯ್ತು, ಟೆಂಪರೇಚರ್ ಜಾಸ್ತಿ ಆಯ್ತು, ಆ ಹವಾಮಾನದಲ್ಲಿ ಚೇಂಜಸ್ ಇದೆ ಅಂದ್ರೂ ಅದು ಗಿಡನ ಒಣಗಕ್ಕೆ ಬಿಡಲ್ಲ, ತಡ್ಕೊಳ್ಳೋ ಶಕ್ತಿನ ಕೊಡತ್ತೆ ನಮ್ಮ ಪ್ರಾಡಕ್ಟ್ಸ್. ಮತ್ತೆ ಪಿಹೆಚ್ ಅನ್ನ ಬ್ಯಾಲೆನ್ಸ್ ಮಾಡತ್ತೆ. ಸೊ ನಮ್ಮ ಪ್ರಾಡಕ್ಟ್ ಅಲ್ಲಿ ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಎನ್ರಿಚ್ ಆಗಿರೋದ್ರಿಂದ ಯಾವುದೇ ಗಿಡಕ್ಕೆ ಆಗ್ಲಿ ಕಾಯಿಲೆ ಬರದೇ ಇರುವಂತ ಒಂದು ಶಕ್ತಿಯನ್ನ ಕೊಡತ್ತೆ. ಒಂದು ರೈತ ಸ್ನೇಹಿ ಆಗಿದೆ ರೈತರಿಗೆ. ಎಸ್, ತುಂಬಾ ಜನ ತೊಗರಿಗೆ ಉಪಯೋಗಿಸಿದ್ದಾರೆ, ತೊಗರಿ ಬೆಳೆಗೆ, ಮತ್ತೆ ಜೋಳಕ್ಕೆ ಉಪಯೋಗಿಸಿದ್ದಾರೆ ನಾರ್ತ್ ಕರ್ನಾಟಕ ಕಡೆ. ಸೊ ತುಂಬಾ ಕಡೆ ನಮ್ಮ ಪ್ರಾಡಕ್ಟ್ ನ ಕಳಿಸಿದೀವಿ, ಮತ್ತೆ ಅವ್ರಿಗೂ ಎಲ್ಲ ತುಂಬಾ ಸಹಾಯ ಆಗಿದೆ. ಸೊ ಇದೇ ರೀತಿ ಮಣ್ಣನ್ನ ಸಂರಕ್ಷಣೆ ಮಾಡಬೇಕು ನಾವು, ಯಾಕೆಂದ್ರೆ ಮಣ್ಣಿಂದಾನೆ ಮನುಷ್ಯ, ಮಣ್ಣು ಬಾಡಿದ್ರೆ ಮನುಷ್ಯ ಬಾಡ್ತಾನೆ. ಅದೇ ಮಣ್ಣಿನ ಈಗ ಪ್ರಾಯೋಗಿಕವಾಗಿ ಯಾವ ಮಣ್ಣನ್ನ ಯಾವ ಊರಲ್ಲಿ ತಾವು ಈ ಒಂದು ಸಸ್ಯ ಬೆಳವಣಿಗೆಗೆ ಪ್ರಾಯೋಗಿಕವಾಗಿ ಮಾಡಿರಿ? ಎಲ್ಲಾ ರೀತಿಯ ಮಣ್ಣುಗಳಲ್ಲೂ, ಲೈಕ್ ಎಕ್ಸಾಂಪಲ್ ನಾವು ತರಕಾರಿ ಬೆಳೆಯುವಂತದ್ರ ಕಡೆ ಗಮನ ಕೊಟ್ಟಿದೀವಿ, ಮತ್ತೆ ಅಡಿಕೆ ಬೆಳೆಯುವಂತದ್ದು ಎಲ್ಲಿ ರಿಚ್ ಆಗಿರತ್ತೋ ಸಾಯಿಲ್ ಅಂತ ಕಡೆ ಹೋಗಿರಿ, ಮಲ್ನಾಡ್ ಕಡೆ ಕೊಟ್ಟಿದೀವಿ ತರಕಾರಿಗಳಿಗೆ. ಮತ್ತೆ ಈಗ ಕೂರ್ಗ್ ಅಂತ ಕಡೆ ಎಲ್ಲ ಸ್ಪೈಸಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ನೀವು ಫೀಲ್ಡ್ಗೆ ಹೋಗೋದಿಲ್ಲ? ಫೀಲ್ಡ್ಗೆ ಹೋಗ್ತೀವಿ, ಗೈಡೆನ್ಸ್ ಕೊಡ್ತೀವಿ ರೈತರಿಗೆ ಕರೆಕ್ಟ್ ಆಗಿ ಸೈಂಟಿಫಿಕ್ ವೇ ಅಲ್ಲಿ ವೈಜ್ಞಾನಿಕವಾಗಿ. ನಿಮ್ಮ ಪ್ರಾಡಕ್ಟ್ ಅನ್ನ ಈಗ ನೀವು ಸ್ಯಾಂಪಲ್ ಅಂತ ಏನು ಕೊಡ್ತೀರಿ? ಕೊಡ್ತಿದೀವಿ. ಮತ್ತೆ ಫಸ್ಟ್ ಕೊಡ್ತೀವಿ, ನೋಡ್ತೀರಿ? ಹೋಗ್ತೀವಿ, ಹೋಗಿ ನೋಡ್ತೀವಿ. ಮಲೆನಾಡು ಅಂತ ಕ್ಷಣ, ಮಲೆನಾಡು ಅಂದ್ರೆ ಮಂಗಳೂರು ಕಡೆ ಹೋಗಿದ್ದೀವಿ ಸರ್, ತಿಪ್ಟೂರು ಅಂತ ಕಡೆ. ತಿಪ್ಟೂರು ಅಂತ ಕಡೆ ಹೋಗಿ ಅಲ್ಲಿ ಟೊಮೆಟೋಸ್ ಬೆಳೆಸಿದ್ದಾರೆ, ನ್ಯಾಚುರಲ್ ಫಾರ್ಮ್. ಉತ್ತರ ಕನ್ನಡ ತೀರ್ಥಹಳ್ಳಿ ಪರಂಪರಾಗತ ಅಡಿಕೆ ಮತ್ತೆ ತೆಂಗು ಬೆಳೆಯುವರು, ಅವರು ಸಾವಿರಾರು ವರ್ಷಗಳಿಂದ ಬೆಳೆದಿದ್ದವರು. ಅಲ್ಲಿ ಎಲ್ಲ ಸ್ವಲ್ಪ ಜನ ನ್ಯಾಚುರಲ್ ಫಾರ್ಮರ್ಸ್ ಅಂತಿದ್ದಾರೆ, ಅವರು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಮಾಡ್ತಾರೆ. ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ, ವೆಜಿಟೇಬಲ್ಸ್ ಬೆಳೀತಾರೆ, ಹಣ್ಣುಗಳು ಕೂರ್ಗ್ ಆರೆಂಜಸ್ ಹೌದು ಬೆಳೀತಾರೆ. ಅಂತ ಕಡೆನೂ ಹೋಗಿ ಸ್ಯಾಂಪಲ್ಸ್ ಕೊಟ್ಟಿದೀವಿ. ಅವ್ರು ನಮ್ಗೆ ರಿವ್ಯೂಸ್ ಕೊಟ್ಟಿದ್ದಾರೆ, ಗೂಗಲ್ ರಿವ್ಯೂಸ್ ಕೊಟ್ಟಿದ್ದಾರೆ. ನಿಮ್ಗೆ ನಿಮ್ ರಿಸಲ್ಟ್ ಬಂದಿದೆ? ಖಂಡಿತ ಸರ್, ಖಂಡಿತ ಬಂದಿದೆ, ಸಕ್ಸಸ್ಫುಲ್ ಆಗಿ ಬಂದಿದೆ. ಮತ್ತೆ ರೈತರೆಲ್ಲ ತುಂಬಾ ಸಂತೋಷದಿಂದ ಅವ್ರ ಫೋಟೋಸು ಕಳಿಸಿದ್ದಾರೆ, ಇತ್ತೀತರ ಬಂದಿದೆ ಅಂತ. ನಮ್ಮ ವೆಬ್ಸೈಟ್ ಅಲ್ಲೂ ಅದೆಲ್ಲ ಅಪ್ಲೋಡ್ ಮಾಡಿದೀವಿ ನಾವು. ಸೊ ವೆಬ್ಸೈಟ್ ನೋಡಿದ್ರು ಅದರ ಎಂಟೈರ್ ಡೀಟೇಲ್ಸ್ ಎಲ್ರಿಗೂ ಸಿಗತ್ತೆ. ಈಗ 1.5 ವರ್ಷ ಆಯ್ತಲ್ಲ ತಾವು ಈಗ ನೆಲೆ ಊರಿ, ಏನ್ ಅನಿಸ್ತದೆ ತಮ್ಗೆ? ಸರ್, ನಾವು ಏನ್ ಅನ್ನಿಸ್ತಿದೆ ಅಂದ್ರೆ ಎಲ್ಲ ಸ್ಯಾಂಪಲ್ ಕೊಟ್ಟು ಬಂದಿರಿ. ಹೌದು, ಕೆಲವು ಕಡೆ ರಿಸಲ್ಟ್ ಬರ್ದೇನು ಇರಬಹುದು, ಕೆಲವು ಕಡೆ ಬಂದಿರಬಹುದು. ಇಲ್ಲ, ಎಲ್ಲಾ ಕಡೆ ರಿಸಲ್ಟ್ ಪಾಸಿಟಿವ್ ಆಗೇ ಬಂದಿದೆ. ಇದುವರೆಗೂ ಕೊಟ್ಟಿರೋದ್ರಲ್ಲಿ ಸ್ಯಾಂಪಲ್ಸ್ ನ ಕೊಟ್ಟಿರೋ ಕಡೆ ಮತ್ತೆ ಸುಮಾರು ಕಡೆ ನಾವು ಕೆಲವರು ರೈತರಂತೂ ಪರ್ಚೇಸೂ ಮಾಡಿದ್ದಾರೆ, ಪರ್ಚೇಸ್ ಮಾಡಿ ಅವರು ತುಂಬಾ ಸಂತೋಷದಿಂದ ಅದನ್ನ ಉಪಯೋಗಿಸೂ ಇದ್ದಾರೆ ಮತ್ತೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹೇಗೆ ನೀವು ಲೀಟರ್ ಗಟ್ಟಲೆ ಮಾರ್ತೀರಾ ಅಥವಾ ಏನು? ಹೌದು, ಲೀಟರ್ ಗಟ್ಟಲೆನೆ ಅಂದ್ರೆ ಹೌದು, ನಮ್ ಗ್ರಾಮ್ ಲೆಕ್ಕದಲ್ಲೂ ಇದೆ, ಲೀಟರ್ ಲೆಕ್ಕದಲ್ಲೂ ಇದೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಕಂಪನಿ ಇರೋದ್ರಿಂದ ಅರ್ಬನ್ ಪಾಪ್ಯುಲೇಷನ್ ನಾವು ಕನ್ಸಿಡರ್ ಮಾಡಿದೀವಿ. ನಮ್ಮಲ್ಲಿ ಹೊಸದ ಎರಡು ಪ್ರೀಮಿಯಂ ಪ್ರಾಡಕ್ಟ್ಸ್ ಇದೆ, ಶಿಲಾಜಿತ್ ಲೈಟ್ ಅಂತ ಹೇಳಿ ಮತ್ತೆ ಯಾಕೆ ಇಟ್ಟಿರಿ ನೀವು ಶಿಲಾಜಿತ್? ಏನಾದ್ರದ್ದು ಮಹತ್ವ ಅದು ಏನು ಅಂದ್ರೆ ಶಿಲಾಜಿತ್ ಅಂದ್ರೆ ಯಾಕೆ ಅಂದ್ರೆ ಅದರಲ್ಲಿ ಎಲ್ಲಾ ತರದ ನ್ಯೂಟ್ರಿಯನ್ಸ್ ಇರುತ್ತೆ, ಅದಕ್ಕೋಸ್ಕರ ಆ ಹೆಸರನ್ನ ಚೂಸ್ ಮಾಡಿದ್ವಿ. ಕೃಷಿಗೆ ಸಂಬಂಧಪಟ್ಟವಾಗಿ ಕೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಏನಪ್ಪ ಇದು ಅಂತ ಆಗ್ಬೋದಲ್ಲ. ಹೌದು, ಯಾಕೆಂದ್ರೆ ಆ ಕನ್ಫ್ಯೂಷನ್ ಬರುತ್ತೆ. ಬಟ್ ಬರೀ ಮನುಷ್ಯರ ಬಗ್ಗೆನೆ ಯೋಚನೆ ಮಾಡಿ ಅವ್ರಿಗೆ ವೈಟಮಿನ್ಸ್ ಕೊಟ್ರೆ ಗಿಡಗಳನ್ನು ನೋಡ್ಬೇಕಾಗತ್ತೆ, ಗಿಡಗಳಿಂದಾನೇ ಮನುಷ್ಯರು. ಶಿಲಾಜಿತ್ ಅಂತ ಹೆಸರಿಡ್ಬೋದಲ್ಲ? ಅದೇ ಐರಾ ಪ್ಲಾಂಟ್ ಶಿಲಾಜಿತ್ ಅಂತಾನೆ ಅದ್ರ ಹೆಸರಿರೋದು ಸರ್. ಐರಾ ಪ್ಲಾಂಟ್ ಶಿಲಾಜಿತ್ ಅಂತ ಕಂಪ್ಲೀಟ್ ನೇಮ್, ಐರಾ ಪ್ಲಾಂಟ್ ಪರ್ಲ್ಸ್ ಅಂತ ಇನ್ನೊಂದು ಹೆಸರು. ಇಂಡೋರ್ ಪ್ಲಾಂಟ್ಸ್ ಗೆ ಅಂತ ಐರಾ ಪ್ಲಾಂಟ್ ಶಿಲಾಜಿತ್ ಲೈಟ್ ಅಂತಿದೆ, ಮತ್ತೆ ಐರಾ ಪ್ಲಾಂಟ್ ಸಸ್ಟಿನಾ ಅಂತ. ರೇಟ್ಸ್ ಎಲ್ಲ ಹೇಗಿದೆ? ರೇಟ್ಸ್ ಎಲ್ಲ ರೀಸನಬಲ್ ಇದೆ, ಇಟ್ ಇಸ್ ಅಫೋರ್ಡಬಲ್. ಸೊ ಖಂಡಿತ ಸ್ವಲ್ಪ ಹೇಳಿ ನೋಡೋಣ. ಈಗ ಗ್ರಾಮ್ ಅಂದ್ರೆ ಈಗ 10 ಗ್ರಾಮ್, 100 ಗ್ರಾಮ್ ಅಥವಾ 10 ml, 100 ml, 250 ml, ಯಾವ ಪ್ಯಾಕೇಜ್ ಅಲ್ಲಿ ನಿಮ್ದು ಇರ್ತದೆ? ಹಾ, ಐರಾ ಪ್ಲಾಂಟ್ ಶಿಲಾಜಿತ್ ಬಂದು 5 ಲೀಟರು, 10 ಲೀಟರು, 1 ಲೀಟರು, 1/2 ಲೀಟರು, 1/4 ಲೀಟರು, ಇಷ್ಟರಲ್ಲೂ ಸಿಗತ್ತೆ. ಪ್ಯಾಕಿಂಗ್ ಇದೆ, ಬಾಟಲ್ಸ್ ಅಲ್ಲಿ ಸಿಗತ್ತೆ. ಐರಾ ಪ್ಲಾಂಟ್ ಪರ್ಲ್ಸ್ ಬಂದು ಗ್ರಾನ್ಯೂಲ್ಸ್ 1 kg ಇದೆ, 500 ಗ್ರಾಮ್ಸ್ ಇದೆ, 200 ಇದೆ, 100 ಗ್ರಾಮ್ಸ್ ಇದೆ. ಕೊಡ್ತೀರಿ? ಔಟ್ಲೆಟ್ ಅಲ್ಲಿ ಹೇಗಿರುತ್ತೆ ನಿಮ್ದೇನು? ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ ಕಾಂಟ್ಯಾಕ್ಟ್ ನಂಬರ್ ಇದೆ, ನಮ್ ವೆಬ್ಸೈಟ್ ಹೋದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗತ್ತೆ. ಅವ್ರಿಗೆ ಎಷ್ಟು ಬೇಕು, ಯಾವ ಗಿಡಕ್ ಬೇಕು ಅಂದ್ರೆ ನಾವು ಪ್ರಾಡಕ್ಟ್ ನ ಕಸ್ಟಮೈಸ್ ಮಾಡಿ ತಲುಪಿಸ್ತೀವಿ, ನಾವೇ ತಲುಪಿಸ್ತೀವಿ. ಅವ್ರಿಗೆ ಗೈಡೆನ್ಸ್ ಬೇಕು, ಸಾವಯವ ಕೃಷಿನ ಹೇಗೆ ಮಾಡಬೇಕು, ನಮ್ ಪ್ರಾಡಕ್ಟ್ಸ್ ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವಾಗ ಯಾವಾಗ ಉಪಯೋಗಿಸ್ಬೇಕು, ಟೈಮ್ಲಿ ಯೂಸ್ ಅಂತೀವಿ, ಅಂತ ಇನ್ಪುಟ್ಸ್ ನ ಗೈಡೆನ್ಸ್ ನ ನಾವು ನಾವೇ ಖುದ್ದಾಗಿ ಹೋಗಿ ಕೊಟ್ಟು ಬರ್ತೀವಿ. ಈಗ ವಿದೇಶಗಳಿಂದಾಗ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದಾಗ್ಲಿ ತಮ್ಗೆ ಯಾವ್ದಾದ್ರು ಸಂಪರ್ಕ ಏನಾದ್ರು ಅಲ್ಲಿ ಹೋಗಿ ಏನಾದ್ರು ಆ ಪ್ರಯತ್ನ ಇನ್ನು ಮಾಡಬೇಕು ಸರ್? ಇನ್ನು ಮಾಡಿಲ್ಲ, ಮುಂದಕ್ಕೆ ಮಾಡುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ಬೇಕು ನಾವು. ಹೊಸದಾಗಿ ನೀವು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ರಿ, ಹೌದು, ಏನೋ ಒಂದು ಸಾಧನೆ ಮಾಡ್ಬೇಕಂತ. ಸಾಧನೆಗಿಂತ ಇಲ್ಲಿ ಏನಾಗ್ತಿದೆ ಅಂದ್ರೆ ಮಣ್ಣು ಹಾಳಾಗ್ತಿದೆ, ರಾಸಾಯನಿಕಗಳು ಉಪಯೋಗಿಸಿ ಮಣ್ಣು ಹಾಳಾಗ್ತಿರೋದ್ರಿಂದ ಗಿಡಗಳು ಹಾಳಾಗ್ತಿದೆ, ಗಿಡ ಹಾಳಾಗ್ತಿರೋದ್ರಿಂದ ಗಿಡ ಕೊಡೋಂತ ಒಂದು ಪ್ರಾಡಕ್ಟ್ಸ್ ಹಣ್ಣಾಗ್ಲಿ ಅಥವಾ ತರಕಾರಿಗಳಾಗ್ಲಿ ಅದು ನಮ್ಗೆ ಮುಟ್ಟದಾಗ ಬರೀ ಪೆಸ್ಟಿಸೈಡ್ಸ್ ಫಂಜಿಸೈಡ್ಸ್ ಸಿಗತ್ತೆ, ಪೌಡರಿ ಪೌಡ್ರಿ ಇರತ್ತೆ ಅದ್ರ ಮೇಲೆ. ನಾವು ಮನುಷ್ಯರಾಗಿ ಅದನ್ನ ತಿಂದಾಗ ಅದೇನಾಗ್ತಿದೆ ಮತ್ತೆ ನಮ್ ಬಾಡಿಯಲ್ಲಿ ಕನ್ಸ್ಯೂಮ್ ಆಗಿ ಮೆಟಬಾಲಿಕ್ ಪಾತ್ವೇನ ಹಿಂಡರ್ ಮಾಡ್ತಾ ಇದೆ, ಅದು ತಡೆಗಟ್ತಾ ಇದೆ, ಮತ್ತೆ ಅದರಿಂದ ಬೇಡದೇ ಇರುವಂತ ಕಾಯಿಲೆಗಳು ಹುಟ್ಕೋತಾ ಇದೆ ಮನುಷ್ಯರಲ್ಲಿ. ಅದು ಮಾನಸಿಕವಾಗಿ ಮತ್ತೆ ಫಿಸಿಕಲ್ ಹೆಲ್ತ್ ಅನ್ನು ಹಾಳು ಮಾಡ್ತಾ ಇದೆ. ಬರೀ ಮನುಷ್ಯರಷ್ಟೇ ಅಲ್ಲ, ಜಲ, ವಾಯು ಮತ್ತೆ ಭೂಮಿ ಮೂರನ್ನು ಹಾಳು ಮಾಡ್ತಾ ಇದೆ. ಸೊ ನಮ್ಮ ಪ್ರಯತ್ನ, ನಮ್ಮ ಪ್ರಾಡಕ್ಟ್ಸ್ ಇಂಟೆನ್ಷನ್ ಮಾಡಿದ್ದು ಏನು, ನಮ್ಮ ಕಂಪನಿ ಸ್ಥಾಪನೆ ಮಾಡಿದ್ದ ಒಂದು ಮುಖ್ಯ ಏಮ್ ಅಥವಾ ಗೋಲ್ ಆರ್ ವಿಷನ್ ಅಂದ್ರೆ ಈ ಎಲ್ಲಾ ಕೆಮಿಕಲ್ ಯೂಸೇಜ್ ನ ಕಡಿಮೆ ಮಾಡಿ, ರಾಸಾಯನಿಕಗಳನ್ನ ಕಡಿಮೆ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟು ಭೂಮಿನ ತಂಪ್ ಮಾಡುವಂತ ಒಂದು ಪ್ರಯತ್ನ. ಈಗ ಸರ್ಕಾರಗಳು ಕೂಡ ಈಗ ಸ್ಟಾರ್ಟ್ಅಪ್ ಮಾಡಬೇಕು, ಹೊಸದಾಗಿ ಏನಾದ್ರೂ ಉದ್ಯೋಗ ಮಾಡಬೇಕು, ಯುವಕರಿಗೆ ಉದ್ಯೋಗವನ್ನ ಕೊಡಬೇಕು ಅನ್ನೋದು ಸರ್ಕಾರದ್ದು ಕೂಡ ಒಂದು ಧ್ಯೇಯ ಇದೆ. ಅದಕ್ಕಾಗಿ ಎಲ್ಲಾ ಕಡೆಯಿಂದ ಸ್ಟಾರ್ಟ್ಅಪ್ಗಳು ಶುರು ಆಗಲಿ ಅನ್ನೋದು ನಮ್ಮ ಘನ ಸರ್ಕಾರದ ಉದ್ದೇಶ ಕೂಡ. ನೀವು ಕೂಡ ಇಂಥದ್ದು ಒಂದು ಪ್ರಯತ್ನ ಮಾಡಿದ್ರಿ, ನಿಜವಾಗೂ ಖುಷಿ ಪಡೋ ವಿಚಾರನೆ. ನಿಮ್ಮ ಧನ್ಯವಾದ ಸರ್. ಈ ಒಂದು ಸಸ್ಯ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಒಂದು ಹೆಜ್ಜೆ ಇಟ್ಟಿರಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಕಾಣಲಿ, ಈ ರೈತರಿಗೆ ಮತ್ತೆ ಈ ಕೃಷಿಯನ್ನ ಅವಲಂಬಿಸಿಕೊಂಡವರಿಗೆ ಹೆಚ್ಚಿನ ಒಂದು ಉಪಕಾರ ಆಗಲಿ ಅಂತ ನಾವು ಬಯಸ್ತೇವೆ. ಆಕಾಶವಾಣಿಗೆ ಬಂದು ನಿಮ್ಮ ಒಂದು ಸಸ್ಯ ಬೆಳವಣಿಗೆಯಲ್ಲಿ ತಾವು ಇಟ್ಟ ಹೆಜ್ಜೆ ಯಶಸ್ಸಾಗಲಿ ಅಂತ ಇನ್ನೊಮ್ಮೆ ಹಾರೈಸುತ್ತೇವೆ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ಸಾವಯವ ಸಸ್ಯ ಬೆಳವಣಿಗೆಯ ಪೂರಕ ಅಂಶಗಳ ಬಗ್ಗೆ ಡಾಕ್ಟರ್ ಸುಮನ್ ಕಶ್ಯಪ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ದನಕರುಗಳಲ್ಲಿ ಕಂಡುಬರುವ ಕಾಲು ಒಡೆ ಮತ್ತು ಬಾಯಿ ಜ್ವರ ಕುರಿತು ಡಾ ಧರಣೇಶ್ ಎನ್ಕೆ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಪ್ರಾಣಿಗಳಲ್ಲಿ ಬರುವಂತಹ ಕಾಲು ಮತ್ತು ಬಾಯಿ ಜ್ವರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧರಣೇಶ್ ಎನ್ಕೆ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವರು ಈ ಒಂದು ಪ್ರಾಣಿಗಳಿಗೆ ಬರುವಂತಹ ಕಾಲು ಒಡೆ ಮತ್ತು ಬಾಯಿ ಜ್ವರದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾರೆ. ಡಾಕ್ಟರ್ ಧರಣೇಶ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಳಿ ಡಾಕ್ಟ್ರೆ, ಈಗ ಈ ಪ್ರಾಣಿಗಳಿಗೆ ಬರುವಂತಹ ಬಾಯಿ ಮತ್ತೆ ಕಾಲು ಬೇನೆ ಕುರಿತು ಮಾಹಿತಿಯನ್ನು ಮಾಡಿಕೊಡಿ. ಏನು ಈ ಒಂದು ಬೇನೆ, ಯಾಕೆ ಬರ್ತದೆ, ಏನು ಇದರ ಕಾರಣ ಇರಬಹುದು? ಇದನ್ನು ನಾವು ಕಾಲು ಮತ್ತು ಬಾಯಿ ಜ್ವರ ಅಂತ ಹೇಳ್ತೀವಿ. ಇದು ಹಸು, ಎಮ್ಮೆ, ಕುರಿ, ಮೇಕೆ ಮತ್ತು ಕಾಡು ಪ್ರಾಣಿಗಳಾದಂಥ ಕಾಡೆಮ್ಮೆ ಇರ್ಬೋದು, ಆನೆ ಇರ್ಬೋದು, ಮತ್ತು ಸಾಕುಪ್ರಾಣಿಯಾದಂಥ ಒಂಟೆ, ಈ ಥರ ಗೊರಸಲು ಎನಿಮಲ್ಸ್ ಏನಂತ ಹೇಳ್ತೀವಿ, ಕ್ಲೋನ್ ಫುಟೆಡ್ ಎನಿಮಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಕಂಡುಬರುವಂಥ ವೈರಸ್ಸಿಂದ ವೈರಾಣು ಬರುವಂಥ ಕಾಯಿಲೆ ಇದು. ಸೊ ಇದು ರೋಗದ ಲಕ್ಷಣಗಳು ಅಂತ ಹೇಳಿದರೆ, ರೋಗ ಬಂದರೆ ವಿಪರೀತ ಜ್ವರ ಇರುತ್ತೆ, ನಾಲಿಗೆ ಮತ್ತು ಬಾಯಲ್ಲಿ ಹುಣ್ಣು ಆಗುತ್ತೆ, ನೀರಿನ ಗುಳ್ಳೆ ಆಗುತ್ತೆ, ನೀರಿನ ಗುಳ್ಳೆಗಳು ಹೊಡೆದ್ಬಿಟ್ಟು ಅಲ್ಸರ್ ಅಂತ ಹುಣ್ಣು ಆಗುತ್ತೆ, ಈ ಥರದ್ದಾಗುತ್ತೆ. ಮತ್ತು ಕಾಲು ಗೊರಸುಗಳಲ್ಲೂ ಈ ಥರದ್ದು ಲಕ್ಷಣಗಳು ಕಂಡುಬರುತ್ತೆ. ಹುಣ್ಣುಗಳಾಗುತ್ತೆ, ಒಡೆದು ಅಲ್ಸರ್ಸ್ ಆಗಂತ ಇರುತ್ತೆ, ಮತ್ತು ಕೆಚ್ಚಲುಗಳಲ್ಲೂ ಕಂಡುಬರುತ್ತೆ. ಡಾಕ್ಟರ್, ಸಾಮಾನ್ಯವಾಗಿ ಈ ಒಂದು ಕಾಲು ಒಡೆ ಮತ್ತು ಬಾಯಿ ಜ್ವರ ಯಾವ್ಯಾವ ಪ್ರಾಣಿಗಳಲ್ಲಿ ಹೆಚ್ಚಿಗೆ ಕಂಡು ಬರ್ತದೆ? ಇದು ಕ್ಲೋವನ್ ಫುಟೆಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಗೊರಸು ಎನಿಮಲ್ಸ್, ಗೊರಸು ಏನಿರುತ್ತೆ ಅಂತ ಎನಿಮಲ್ಸಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಕಂಡು ಬರುತ್ತೆ. ಸಾಕು ಪ್ರಾಣಿಗಳಂತ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ, ಮೇಕೆ, ಹಂದಿ, ಮತ್ತು ಕಾಡು ಪ್ರಾಣಿಗಳಂತ ಎಮ್ಮೆ ಇರ್ಬೋದು, ಕಾಡೆಮ್ಮೆ, ಜೊತೆಗೆ ಆನೆಗಳಲ್ಲೂ ಕಂಡು ಬರುತ್ತೆ, ಮತ್ತೆ ಈ ಕಡೆ ಒಂಟೆ, ಈ ತರದ ಎನಿಮಲ್ಸ್, ಜಿಂಕೆ ಇರ್ಬೋದು ಕಾಡು ಪ್ರಾಣಿಗಳಲ್ಲಿ, ಕಾಡು ಕುರಿ ಇರ್ಬೋದು, ಕುರಿ, ಹೌದು, ಕುರಿ ಎಲ್ಲದರಲ್ಲೂ ಕಂಡು ಬರುತ್ತೆ ಇದು. ಆಮೇಲೆ ಡಾಕ್ಟರ್, ಈಗ ಈ ಒಂದು ಪ್ರಾಣಿಗಳಿಗೆ ಯಾವ ಒಂದು ಸಮಯದಲ್ಲಿ ಬರ್ತದೆ, ಯಾವ ಸೀಸನ್ ಅಲ್ಲಿ ಬರುತ್ತೆ? ಯಾವ ಸೀಸನ್ ಅಂತ ಏನಿಲ್ಲ, ಎಲ್ಲಾ ಸೀಸನ್ ಅಲ್ಲಿ ಬರಬಹುದು. ಮುಖ್ಯವಾಗಿ ಮಳೆಗಾಲದಲ್ಲಿ ಮುಂಗಾರು ಸಮಯದಲ್ಲಿ ಬರುತ್ತೆ, ಮತ್ತೆ ಬೇಸಿಗೆಲ್ಲೂ ಕಂಡು ಬರುತ್ತೆ. ವೈರಾಣು ಕಾಯಿಲೆ ಆಗಿರೋದ್ರಿಂದ ಇದು ಈ ಸೀಸನ್ ಅಂತ ಏನಿಲ್ಲ, ಈಗ ಎಲ್ಲಾ ಸೀಸನ್ ಅಲ್ಲೂ ಬರುತ್ತೆ. ಆಮೇಲೆ ಇದು ಬಂದಾಗ ಪ್ರಾಣಿಗಳಿಗೆ ಈಗ ಆಹಾರ ತಿನ್ನೋದಾಗ್ಲಿ, ಹುಲ್ ತಿನ್ನೋದಾಗ್ಲಿ, ಅಥವಾ ನೀರು ಕುಡಿಯೋದಾಗ್ಲಿ, ಅದಕ್ಕೆ ಅವರಿಗೆ ಬಹಳ ತ್ರಾಸಾಗ್ತದೆ. ಹೌದು, ಬಹಳ ಬೇನೆ ಪಡ್ತವೆ, ಈಗ ನಡೆದಾಡಕ್ಕಾಗಲ್ಲ. ಏನ್ ಮಾಡಬೇಕು ಆ ಸಮಯದಲ್ಲಿ, ಪ್ರಾಣಿಗಳ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕಾಗ್ತದೆ? ಇದು ವೈರಾಣುವಿಂದ ಬರುವಂತ ಕಾಯಿಲೆ, ಆಫ್ತಾ ವೈರಸ್ ಅಂತ ಬರುತ್ತೆ. ಬಂದ್ರೆ ಯೂಶುವಲಿ ಇದಕ್ಕೆ ಚಿಕಿತ್ಸೆ ಇಲ್ಲ, ವ್ಯಾಕ್ಸಿನೇಷನ್ ಮಾಡ್ಬೇಕಾಗತ್ತೆ, ಕಂಟ್ರೋಲ್ ಪ್ರೋಗ್ರಾಮ್ ಅಂತಿದೆ, ಅದು ಮಾಡ್ಬೇಕಾಗತ್ತೆ. ಸೊ ಬಂದ್ರೆ ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಕಾಯಿಲೆ ಬಂದಂತ ಪ್ರಾಣಿಗಳಲ್ಲಿ ಜೊಲ್ಲು ಸೋರುತ್ತೆ, ವಿಪರೀತ ಜ್ವರ ಇರುತ್ತೆ, ನಾಲಿಗೆ ಮತ್ತೆ ವಸಡುಗಳಲ್ಲಿ ನೀರಿನ ಗುಳ್ಳೆ ಆಗುತ್ತೆ, ನೀರಿನ ಗುಳ್ಳೆಗಳು ಕ್ರಮೇಣ ಒಡೆದು ಅಲ್ಸರ್ಸ್ ಹುಣ್ಣುಗಳಾಗತ್ತೆ. ಇದರಿಂದಾಗಿ ಅವಾಗ ತುಂಬಾ ನೋವಿರುತ್ತೆ, ಹುಲ್ಲು ತಿನ್ನಕ್ಕಾಗಲ್ಲ, ನೀರು ಕುಡಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾಲುಗಳಲ್ಲೂ ಅಷ್ಟೇ, ಇದು ನೀರಿನ ಗುಳ್ಳೆ ಆಗಿ ಒಡೆದು ಹುಣ್ಣುಗಳಾಗಿ ಕುಂಟು ಈ ತರ ಇರುತ್ತೆ, ನಡೆದಾಡೋಕ್ಕೆ ತೊಂದರೆ ಆಗುತ್ತೆ. ಜೊತೆಗೆ ಕೆಚ್ಚಲುಗಳಲ್ಲೂ ಇದೇ ರೀತಿಯಾದಂತ ನೀರಿನ ಗುಳ್ಳೆಗಳಿದ್ದು ಒಡೆದು ಹುಣ್ಣುಗಳಾಗತ್ತೆ, ಮತ್ತೆ ಇದು ಹಾಲಿನ ಇಳುವರಿನೂ ಕಡಿಮೆ ಆಗುತ್ತೆ. ಈಗ 20 ಲೀಟ್ರ್ ಎನಿಮಲ್ ಲೀಟ್ರ್ ಹಾಲು ಕೊಡ್ತಾ ಇರುತ್ತೆ ದಿನಕ್ಕೆ ಅಂದ್ರೆ, ಅದರಲ್ಲಿ 1-5 ಲೀಟರ್ ಕೊಡುತ್ತೆ, ಕಾಲು ಭಾಗ ಕೊಡುತ್ತೆ ಅಷ್ಟೇ, ಈ ತರದ್ದು ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಡಾಕ್ಟರ್ ಧರಣೇಶ್ ಅವರೇ, ಈಗ ಈ ಒಂದು ಕಾಲು ಒಡೆ ಮತ್ತೆ ಬಾಯಿ ಬೇನೆ ಈ ಜ್ವರ ಸಾಮಾನ್ಯವಾಗಿ ಎಷ್ಟು ದಿನದಲ್ಲಿ ಇರ್ತದೆ? ಒಂದು ಪ್ರಾಣಿಗೆ ಬಂದ ಮೇಲೆ ಎಷ್ಟು ದಿನ ತನಕ ಇದು ಅದ್ರ ದೇಹದಲ್ಲಿ ಇರ್ತದೆ? ಒಂದು ವಾರದಿಂದ 15 ದಿವಸವರೆಗೂ ಇರುತ್ತೆ. ಕ್ಯಾರಿಯರ್ ಸ್ಟೇಟಸ್ ಅಂತ ಹೇಳ್ತೀವಿ. ಇನ್ಫೆಕ್ಟೆಡ್ ಈಗ ಕಾಯಿಲೆ ಬಂದಂತ ಅನಿಮಲ್ಸ್ ಒಂದು 50% ಶೇಕಡ 50% ಕ್ಯಾರಿಯರ್ ಅಂತ ಹೇಳ್ತೀವಿ. ಅದು ವೈರಸ್ ಕ್ಲಿಯರ್ ಆಗಲ್ಲ ಅಪ್ ಟು 28 ದಿನದವರೆಗೂ ಇರುತ್ತೆ. 28 ದಿನ ತನಕ ಗುಣಮುಖ ಆದ್ರೂ ಆ ವೈರಸ್ ಬಾಡಿಲಿ ಇರುತ್ತೆ. ಅದು ಕ್ರಮೇಣವಾಗಿರುತ್ತೆ. ಅದು ಎಲ್ಲಾದ್ರು ಜೊಲ್ಲಲ್ಲಿರ್ಬೋದು, ಬೇರೆ ಇತರ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ, ಇನ್ನು ಈ ತರದ ಎಲ್ಲ ಕಡೆಯಿಂದ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ, ದೇಹದಿಂದ ಹೊರಗೆ ಬರುತ್ತೆ. ಬೇರೆ ಪ್ರಾಣಿಗಳಿಗೂ ಈಗ ಆಕಳು ಒಂದು ಗುಂಪು ಗುಂಪಾಗಿರ್ತದೆ, ಆಕಳು ಎಮ್ಮೆ ಇವೆಲ್ಲ ಸಾಕ್ತಿರ್ತಾರೆ, ಒಂದು 10-20 ಈ ತರ ಗುಂಪು ಗುಂಪಾಗಿರ್ತದೆ. ಯಾವುದೋ ಒಂದು ಪ್ರಾಣಿಗೆ ಇದು ಬಂದ್ಬಿಡ್ತದೆ, ಯಾವುದೋ ಒಂದು ಹಸುವಿಗೆ ಅಥವಾ ಗುಂಪಲ್ಲಿ ಬಂದ್ಬಿಡ್ಬೋದು ಅಥವಾ ಎಮ್ಮೆಗೆ ಬಂದ್ಬಿಡ್ಬೋದು. ಇದು ಒಂದೇ ಪ್ರಾಣಿಗೆ ಅದು ಆರಂಭದಲ್ಲಿ ಹೆಂಗ್ ಬರ್ತದೆ? ಅದು ಇದು ರೋಗ ಹೇಗೆ ಹರಡುತ್ತೆ ಅಂದ್ರೆ, ಈಗ ಗಾಳಿ ಮುಖಾಂತರ ಹರಡ್ಬೋದು. ಒಂದು ಕಾಯಿಲೆ ಬಂದಿರುತ್ತೆ ರೋಗ ಗ್ರಸ್ತ ಅನಿಮಲ್ ಇಂದ ಆರೋಗ್ಯವಾಗಿರುವಂತ ಅನಿಮಲ್ ಗೆ ಕ್ಲೋಸ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಅದರಿಂದಾಗಿ ಬರುತ್ತೆ. ಈಗ ಮತ್ತೆ ಪ್ರಾಣಿಗಳನ್ನು ಆರೈಕೆ ಮಾಡುವಂತವ್ರಿಗೆ ರೈತರು ಏನಿರ್ತಾರೆ, ಅದು ಈಗ ಆಹಾರ ತಿನ್ನಕ್ಕೆ ನೀರು ಕುಡಿಯಕ್ಕೆ ಯೂಸ್ ಮಾಡಿರೋಂತ ಪಾತ್ರೆಗಳಲ್ಲಿ ವೈರಸ್ ಇರುತ್ತೆ, ಜೊಲ್ಲಲ್ಲಿ ವೈರಸ್ ಬರ್ತಾ ಇರತ್ತೆ. ಹಾಗಾಗಿ ಅದನ್ನ ಇವರು ರೈತರು ಮುಟ್ಟಿ ಇನ್ನೊಂದು ಆರೋಗ್ಯವಾಗಿರುವಂತ ಅನಿಮಲ್ ಮುಟ್ಟಿದ್ರೆ ಅದಕ್ಕೂ ಹರಡುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಏನು ಒಂದು ಅನಿಮಲ್ ಗೆ ಯೂಸ್ ಮಾಡಿರ್ತೀವಲ್ಲ ಉಪಯೋಗಿಸಿರುವಂತ ಪಾತ್ರೆಗಳು, ಅದರಲ್ಲಿ ವೈರಾಣು ಇರೋದ್ರಿಂದ ಬೇರೆ ಅನಿಮಲ್ಸ್ ಅದೇ ಯೂಸ್ ನೀರನ್ನು ಕುಡಿದ್ರೆ ಅಥವಾ ಆಹಾರ ತಿಂದ್ರೆ ಅದರಿಂದ ಹರಡುತ್ತೆ. ಅಂದ್ರೆ ಇದು ಸಾಂಕ್ರಾಮಿಕ ರೋಗ, ಕಂಟೇಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಖಂಡಿತ ಸಾಂಕ್ರಾಮಿಕ ರೋಗ ಒಂದು ಪ್ರಾಣಿಯಿಂದ ಇನ್ನೊಂದು ಹರಡುತ್ತೆ, ಗಾಳಿ ಮುಖಾಂತರ ಹರಡುತ್ತೆ, ರೋಗಗ್ರಸ್ತ ಅನಿಮಲ್ಸ್ ಇಂದ ಬರುತ್ತೆ, ಆ ಪಾತ್ರೆಗಳು ಏನು ಯೂಸ್ ಮಾಡಿರ್ತೀವಿ ಆ ಥರದ್ದು, ಮತ್ತೆ ರೈತರಿಂದ. ರೈತರು ಒಂದು ಅನಿಮಲ್ ಆರೈಕೆ ಮಾಡಿ ರೋಗ ಇರುವಂತದ್ದು ಇನ್ನೊಂದು ಆರೋಗ್ಯವಾಗಿರುವಂತ ಅನಿಮಲ್ಸ್ ಆರೈಕೆ ಮಾಡಿದಾಗ ಇದರಿಂದ ಹರಡಂತ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈಗ ನಾವೇನು ಅಂತೇವಲ್ಲ, ಈಗ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತೇವಲ್ಲ, ಕಾಲು ಒಡೆ ಮತ್ತು ಬಾಯಿ ಬೇನೆ, ಕಾಲು ಮತ್ತು ಬಾಯಿ ಜ್ವರ ಅಂತ ಹೇಳ್ತೀವಿ, ಇದು ಸಾಕಷ್ಟು ಲಾಸ್ ಅನ್ನು ಮಾಡ್ತದೆ, ರೈತ ಬಾಂಧವರಿಗೆ ತುಂಬಾ ಒಂದು ಹಾನಿ ಉಂಟು ಮಾಡ್ತದೆ. ಇದನ್ನ ನಾವು ತಡೆಗಟ್ಟಬೇಕಂದ್ರೆ ಏನ್ ಕ್ರಮ ಕೈಗೊಳ್ಳಬೇಕು? ರೋಗ ಬಂದಂತ ಅನಿಮಲ್ಸ್ ಅವಾಗಲೇ ನಾನು ಹೇಳಿದೆ, ಸೊ ಒಂದು 20 ಲೀಟರ್ ಹಾಲು ಕೊಡುವಂತ ಅನಿಮಲ್ಸ್ ನಾ 5 ಲೀಟರ್ ಕೊಡ್ಬೋದು. ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಗರ್ಭ ಕಟ್ಟೋದು ಕಡಿಮೆ ನಿಂತು ಬಿಡ್ತದೆ. ಹೌದು, ಆಮೇಲೆ ಕರು ಹಾಕಿದ್ರು ಅದು ಬಾಡಿ ವೈಟ್ ಕಡಿಮೆ ಆಗೋದು, ಮತ್ತೆ ಆರೋಗ್ಯವಂತ ಕರು ಹುಡ್ದೇ ಇರ್ಬೋದು. ಹೌದು, ಈಗ ಕುರಿ ಮೇಕೆಯಲ್ಲಿ ನಾವು ಕಂಡು ಬಂತು ಅಂತ ಹೇಳಿದ್ರೆ ಬಾಡಿ ವೈಟ್ ಕಡಿಮೆ ಆಗುತ್ತೆ, ಮೀಟ್ ಅಂದ್ರೆ ಮಾಂಸ ಉತ್ಪಾದನೆ ಕಡಿಮೆ ಆಗ್ಬೋದು, ಈ ತರದ್ದು ಎಕನಾಮಿಕ್ ಲಾಸಸ್ ಆಗುತ್ತೆ. ಇದರಿಂದಾಗಿ ನಾವು ಸೊ ನ್ಯಾಷನಲ್ NADCP ಅಂತ ಹೇಳ್ತೀವಿ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಇದು. ಸೊ ಇದು 2019 ಸೆಪ್ಟೆಂಬರ್ ಅಲ್ಲಿ ಸೊ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡ್ತಾರೆ. ಅದು ಒಂದು ವರ್ಷಕ್ಕೆ 2 ಬಾರಿ ನಾವು ಲಸಿಕೆ ಹಾಕ್ತಿವಿ. ಇದು ವೈರಾಣು ಇಂದ ಬರುವಂತ ಕಾಯಿಲೆ ಆಗಿರೋದ್ರಿಂದ ಟ್ರೀಟ್ಮೆಂಟ್ ಇಲ್ಲ, ವ್ಯಾಕ್ಸಿನೇಷನ್ ಲಸಿಕೆ. ಅಂದ್ರೆ ತಾವು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ವತಿಯಿಂದ ಈ ಒಂದು ಲಸಿಕೆ ಹಾಕುವ ಒಂದು ಆಂದೋಲನವನ್ನ ಏರ್ಪಡೆ ಮಾಡ್ತೀವಿ. ಇದು ಲಸಿಕೆ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ನಾವು ಮಾಡಲ್ಲ, ಬೇರೆ ಪ್ರೈವೇಟ್ ಸಪ್ಲೈಯರ್ಸ್ ಇರ್ತಾರೆ. ಅದನ್ನ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಪಶು ಇಲಾಖೆ, ಹೌದು, ಅನಿಮಲ್ ಹಸ್ಬೆಂಡ್ರಿ ವೆಟನರಿ AH&VS ಅಂತ ಹೇಳ್ತೀವಿ, ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟನರಿ ಸೈನ್ಸಸ್ ಅಂತ ಹೇಳ್ತೀವಿ. ಅದು ಸ್ಟೇಟ್ ಗೌರ್ಮೆಂಟ್, ಅವರು ಒಂದು ವರ್ಷಕ್ಕೆ 2 ಬಾರಿ ಲಸಿಕೆಯನ್ನು ಹಾಕ್ತಾರೆ. ಮೊದಲನೇದಾಗಿ ಈಗ ಕರುಗಳಲ್ಲಿ 4 ತಿಂಗಳಿಗೆ ಫಸ್ಟ್ ಲಸಿಕೆ ಹಾಕ್ತೀವಿ, ಅದಾದ ತಕ್ಷಣ ಬೂಸ್ಟರ್ ಅಂತ ಹೇಳ್ತೀವಿ, ಈಗ ಕೋವಿಡ್ ಅಲ್ಲಿ ಬೂಸ್ಟರ್ ಅಂತ ಹಾಕ್ಸ್ಕೋತೀವಲ್ಲ, ಆಗ ಫಸ್ಟ್ 4 ತಿಂಗಳಿಗೆ ಕರು ಹಾಕಿ ನೆಕ್ಸ್ಟ್ 28 ಡೇಸ್ಗೆ ಬೂಸ್ಟರ್ ಹಾಕ್ತೀವಿ. ಕಂಟಿನ್ಯೂ ಆಗಿ ಪ್ರತಿ ವರ್ಷ 2 ಬಾರಿ ಎಲ್ಲಾ ಅನಿಮಲ್ಸ್ ಅನ್ನು ಕಡ್ಡಾಯವಾಗಿ ನಾವು ಲಸಿಕೆ ಹಾಕ್ಸ್ಕೊಳ್ಳಬೇಕು. ಯಾಕೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಬರಬೇಕು, ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಎಲ್ಲಾದ್ರೂ ರೋಗ ನಿರೋಧಕ ಶಕ್ತಿ ಅಂದ್ರೆ ಆಂಟಿಬಾಡೀಸ್, ಅದರಲ್ಲಿ ಈಗ ವೈರಾಣು ಬಂದ್ರೂ ಸೊ ಅದನ್ನ ವಿರುದ್ಧ ಹೋರಾಡಂತ ರೋಗ ನಿರೋಧಕ ಶಕ್ತಿ ಬರಬೇಕು ಅಂದ್ರೆ ವರ್ಷಕ್ಕೆ 2 ಸಾರಿ ಲಸಿಕೆ ನಾವು ಕಡ್ಡಾಯವಾಗಿ ಹಾಕ್ತಿವಿ, ಅದನ್ನ ರೈತ ಬಾಂಧವರು ಹಾಕ್ಸ್ಕೋಬೇಕಾಗತ್ತೆ. ಲಸಿಕೆ ಹಾಕೋದ ಅಲ್ದೇನೆ ಕಾಲು ಒಡೆ ಮತ್ತು ಬಾಯಿ ಬೇನೆ ರೋಗದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬಹುದು ಡಾಕ್ಟ್ರೆ? ಈಗ ರೈತರು ಸುಮಾರು 10-15 ಹಸು ಸಾಕಿರ್ತಾರೆ ಅಂತ ಹೇಳಿದ್ರೆ, ಒಂದರಲ್ಲಿ ಹಸುಗಳು ಕಂಡು ಬಂತು ಅಂದ ತಕ್ಷಣ ಅದನ್ನ ಸಪರೇಟ್ ಮಾಡಬೇಕು, ಬೇರ್ಪಡಿಸಬೇಕು, ಗುಂಪಿಂದ ಬೇರ್ಪಡಿಸಿ ಅದಕ್ಕೆ ಸಪರೇಟ್ ಆಗಿ ಆರೈಕೆ ಮಾಡಬೇಕಾಗುತ್ತೆ. ಅದಕ್ಕೆ ಬಳಸುತ್ತಿರುವಂತ ಯಾವುದೇ ಹುಲ್ಲಾಗ್ಲಿ ಅಥವಾ ಇದು ನೀರಿನ ಪಾತ್ರೆ ಆಗ್ಲಿ ಬೇರೆ ಗುಂಪಿನ ಪ್ರಾಣಿಗಳಿಗೆ ಕೊಡಬಾರದು. ಹೌದು, ಕೊಡಬಾರದು. ಜೊತೆಗೆ ಅಲ್ಲಿ ನಾವು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ, ಸೋಡಿಯಂ ಹೈಪೋಕ್ಲೋರೈಟ್ 4-5% ಅದನ್ನ ಸಿಂಪಡಿಸಬೇಕಾಗುತ್ತೆ. ಶೆಡ್ಗೆಲ್ಲ ಸ್ಯಾನಿಟೈಸ್ ಮಾಡಬೇಕು ಆರ್ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ, ಅದರಿಂದ ವೈರಾಣು ಸತ್ತೋಗುತ್ತೆ. ಈಗ ರೋಗ ಬಂದಿರೋ ಅನಿಮಲ್ಗೆ ಅದು ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಅದರಿಂದ ವಾಶ್ ಮಾಡಬಹುದು. ಬಾಯಿ ಅಲ್ಸರ್ಸ್ ಆಗಿರುತ್ತಲ್ಲ ಅದನ್ನು ಮಾಡಬಹುದು, ಜೊತೆಗೆ ಗ್ಲಿಸರಿನ್ ಕೊಳಚನ್ನು ಕೂಡ ಮಾಡಬಹುದು. ಅದು ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ಅಂತ ಇರುತ್ತೆ, ಅದರಿಂದ ಕಾಲನ್ನ ತೊಳಿಬಹುದು, ಕಾಲುಗಳಲ್ಲಿ ಉಣ್ಣ ಆಗಿದ್ರೆ ಕಾಲು ಕೊಳಚನ್ನ. ಹೌದು, ತಕ್ಷಣನೇ ಅಲ್ಲಿ ಹತ್ತಿರದ ಪಶು ವೈದ್ಯರಿಗೆ ತೋರಿಸಬೇಕಾಗತ್ತೆ, ಅವ್ರದ್ದು ಸಲಹೆ ಪಡೆದು ಚಿಕಿತ್ಸೆ ಪಡಿಬೇಕಾಗತ್ತೆ. ಇದಕ್ಕೆ ಅಂತಾನೆ ಚಿಕಿತ್ಸೆ ಇಲ್ಲ. ಇದರಿಂದಾಗಿ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಬೇರೆ ಬ್ಯಾಕ್ಟೀರಿಯಾದಿಂದ ಕಾಯಿಲೆಗಳು ಬರ್ಬೋದು. ಅದಕ್ಕೋಸ್ಕರ ಅಲ್ಲಿದ್ದ ಪಶು ವೈದ್ಯಾಧಿಕಾರಿಗಳ ಸಲಹೆಯಂತೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಆಂಟಿಬಯೋಟಿಕ್ಸ್ ಇರ್ಬೋದು, ಬೇರೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ವೈರಾಣು ಬಂದ್ಮೇಲೆ ಬೇರೆ ಬ್ಯಾಕ್ಟೀರಿಯಾಗಳು ಕಾಯಿಲೆಗಳು ಕಂಡು ಬರ್ತದೆ, ಇಲ್ಲ ಮತ್ತೆ ಮಿಲ್ಕ್ ಹಾಲು ಉತ್ಪಾದನೆ ಕಡಿಮೆ ಆಗ್ಬೋದು. ಇದಕ್ಕೆಲ್ಲನೂ ಒಂಥರ ಸಪೋರ್ಟಿವ್ ಟ್ರೀಟ್ಮೆಂಟ್ ಅವ್ರ ರೈತರಿಗೆ ಪಶು ವೈದ್ಯರು ಸಲಹೆಯಂತೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ಡಾಕ್ಟರ್ ದಣೇಶ್ ಅವರೇ ಗಮನಿಸಬೇಕಾದ ಏನಂದ್ರೆ, ರೈತ ಬಾಂಧವರು ಈಗ ಮುನ್ನೆಚ್ಚರಿಕೆ ವಹಿಸೋದು ತುಂಬಾ ಉತ್ತಮ ಅಂತ. ಯಾಕಂದ್ರೆ ಈಗ ಗುಂಪಲ್ಲಿ ಒಂದು 10-20 ಪ್ರಾಣಿಗಳಿದ್ದಾಗ ಯಾವುದೋ ಒಂದು ಪ್ರಾಣಿಗಳಿಗೆ ಅದು ಬರೋ ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ನೀವು ಹೇಳ್ದಂಗೆ ಆರೋಗ್ಯದಲ್ಲಿ ಯಾವುದೋ ಒಂದು ನ್ಯೂನತೆ ಕಂಡು ಬಂತ, ಅಂದ್ರೆ ಇಮ್ಯುನಿಟಿ ಇಲ್ಲದಂತಹ ಪ್ರಾಣಿಗಳಿಗೆ ಇದು ಆವರಿಸಿಕೊಳ್ಳೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಎಲ್ಲಾ ಪ್ರಾಣಿಗಳನ್ನ ಗಮನಿಸೋದು ಸೂಕ್ತ ಅಂತವೆ. ಯಾಕಂದ್ರೆ ಇದು ಯಾವೊಂದು ಲಕ್ಷಣದಿಂದ ನಾವು ಅದನ್ನ ಈ ಒಂದು ಫುಟ್ ಅಂಡ್ ಮೌತ್ ಡಿಸೀಸ್ ಬಂದಿದೆ ಅಂತ ತಿಳ್ಕೋಬಹುದು? ಮೊದಲನೇದಾಗಿ ಅದು ಮೇವು ತಿನ್ನೋದು, ನೀರು ಕಡಿಮೆ ಮಾಡುತ್ತೆ, ಜ್ವರ ಕಂಡು ಬರ್ತದೆ, ಬಾಯಲ್ಲಿ ಜ್ವಲ್ ಸೋರ್ತಾ ಇರುತ್ತೆ, ಆಮೇಲೆ ನೀರಿನ ಗುಳ್ಳೆಗಳಾಗುತ್ತೆ, ನಡೆದಾಡೋದು ಬಹಳ ಹೌದು ಕುಂಟು, ಯಾಕೆಂದ್ರೆ ಗೊರಸಲ್ನು ಅಲ್ಸರ್ ಹುಣ್ಣುಗಳಾಗೋದ್ರಿಂದ ಕುಂಟುತ್ತೆ, ಜ್ವಲ್ಲು ಸೋರ್ತಾ ಇರುತ್ತೆ, ಯಾಕೆಂದ್ರೆ ಆಲ್ರೆಡಿ ಅದರಲ್ಲಿ ಹುಣ್ಣುಗಳಾಗಿರುತ್ತೆ, ನಿಂತ್ಕೊಂಡಿರ್ತದೆ, ಮತ್ತೆ ಆಕ್ಟಿವ್ ಇರಲ್ಲ, ಸೈಲೆಂಟ್ ಆಗಿರುತ್ತೆ, ನಡೆದಾಡೋದೆಲ್ಲ ಕಮ್ಮಿ ಮಾಡುತ್ತೆ. ಹಾಲಿನ ಉತ್ಪಾದನೆ ಕಂಡುಹಿಡಿಯಬಹುದು. ಹೌದು, ಸೊ ಈಗ ಇಂತ ಮುಂದ್ ಪ್ರಾಣಿಗಳನ್ನ ಬೇರ್ಪಡಿಸೋದೇ ಉತ್ತಮ. ಹೌದು ಖಂಡಿತ, ಒಂದು ಈ ತರದ ರೋಗದ ಲಕ್ಷಣಗಳು ಕಂಡು ಬಂದಿದೆ ಅಂತ ತಕ್ಷಣ ಬೇರ್ಪಡಿಸಬೇಕು ಆರೋಗ್ಯವಾದಂತ ರಸಗಳಿಂದ, ತಕ್ಷಣ ಪಶು ವೈದ್ಯರನ್ನ ಕಾಣಬೇಕಾಗತ್ತೆ, ಅವರು ಸಲಹೆಯಂತೆ ಚಿಕಿತ್ಸೆ ಮಾಡಿಸ್ಕೋಬೇಕಾಗತ್ತೆ. ಒಂದು ವೇಳೆ ಬೇರ್ಪಡಿಸಿಲ್ಲ ಅಂದ್ರೆ ಏನಾಗ್ತಾರೆ ಡಾಕ್ಟ್ರೆ? ಬೇರ್ಪಡಿಸಲಿಲ್ಲ ಅಂದ್ರೆ ಈಗ ಕಾಯಿಲೆ ಬಂದಿರೋಂತ ರಾಸುವಿನಿಂದ ಅದು ಜೊಲ್ಲು ಸೋರೋದು, ಇದರಿಂದಾಗಿ ಅದರಲ್ಲಿ ವೈರಾಣು ಬರ್ತಾ ಇರುತ್ತೆ, ಬಾಡಿಯಿಂದ ಆಚೆ ಬರ್ತಾ ಇರುತ್ತೆ, ಸುತ್ತಮುತ್ತ ಇದ್ದಂತ ಎಲ್ಲ ಪ್ರಾಣಿಗಳಿಗೂ ಇದು ಹರಡುತ್ತೆ. ಅದರಿಂದ ಕ್ಲೋಸ್ ಕಾಂಟ್ಯಾಕ್ಟ್ ಇಂದ ಹರಡುತ್ತೆ, ಜೊತೆಗೆ ಗಾಳಿ ಮುಖಾಂತರ ಅದನ್ನ ರೈತರು ಸಂಪರ್ಕದಿಂದಾಗಿ ಇನ್ನೊಂದು ರಾಸುಗೆ ಬರುವಂತ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈ ಫುಟ್ ಅಂಡ್ ಮೌತ್ ಡಿಸೀಸ್ ಪ್ರಾಣಿಗಳಿಗೆ ಬಂದಾಗ ಈ ಮಾನವರು ಈ ಆರೋಗ್ಯ ಅದ್ರ ಬಗ್ಗೆ ಕಾಳಜಿ ವಹಿಸೋರಿಗೆ ಮತ್ತೇನಾದ್ರೂ ಮುಂಜಾಗ್ರತೆ ವಹಿಸ್ಕೋಬೇಕಾಗ್ತದೆ ಹೆಂಗೆ? ಇದರಿಂದಾಗಿ ರೈತರಿಗೇನು ಕಾಯಿಲೆ ಬರಲ್ಲ, ಪ್ರಾಣಿಜನ್ಯ ರೋಗ ಅಲ್ಲ ಇದು, ಸೂನಾಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಇದು ಆ ತರದ ರೋಗ ಅಲ್ಲ, ಪ್ರಾಣಿಗಳಿಂದ ಮನುಷ್ಯರು ಬರಲ್ಲ. ಬಟ್ ಇವರು ಕ್ಯಾರಿಯರ್ ಅಂದ್ರೆ ಬೇರೆ ಪ್ರಾಣಿಗಳಿಗೆ ಹರಡುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಈ ಒಂದು ಕಾಯಿಲೆ ಬಂದಾಗ ಪಶು ವೈದ್ಯಕೀಯ ಇಲಾಖೆಗೆ ಸಂಪರ್ಕ ಮಾಡೋದು ಉತ್ತಮ ಅಂತ. ಹೌದೌದು, ಅವ್ರ ಸಲಹೆಯಂತೆ ಚಿಕಿತ್ಸೆ ಮಾಡಿಸ್ಕೋಬೇಕಾಗತ್ತೆ. ಇದಕ್ಕೆ ವೈರಾಣುವಿಂದ ಬರೋದ್ರಿಂದ ಇದಕ್ಕೆ ಚಿಕಿತ್ಸೆ ಅಂತಿಲ್ಲ, ಕಂಟ್ರೋಲ್ ಪ್ರಿವೆನ್ಷನ್ ಮಾಡಬೇಕಾಗತ್ತೆ ಲಸಿಕೆ ಮುಖಾಂತರನೇ. ಸೊ ಇನ್ನೊಂದು ಬೇರೆ ಈ ವೈರಾಣು ಬಂದು ಅದರದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಬೇರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಆ ರೋಗಗಳು ಬರದೇ ರೀತಿ ಮತ್ತೆ ಈ ಮಿಲ್ಕ್ ಕೀಲ್ಡ್ ಆಗಿರ್ಬೋದು, ಈ ಕುಂಟು ಇರ್ಬೋದು, ಅದರಿಂದಾಗಿ ನೊಣ ಕೂತು ಅದ್ರ ಮೆಗಟ್ ಉಂಡ್ ಅಂತ ಹೇಳ್ತೀವಿ, ಅದೆಲ್ಲ ಆಗಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗದೇ ರೀತಿ ಇವರು ಚಿಕಿತ್ಸೆಯನ್ನು ಪಡ್ಕೋಬೇಕಾಗತ್ತೆ. ಆಯ್ತು ಡಾಕ್ಟರ್ ಧರಣೇಶ್ ಎಚ್ ಕೆ ಅವರೇ, ಕರ್ನಾಟಕದ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಆಕಾಶವಾಣಿ ಬೆಂಗಳೂರಿಗೆ ಬಂದು ಈ ಒಂದು ಫುಟ್ ಅಂಡ್ ಮೌತ್ ಡಿಸೀಸ್ ಪ್ರಾಣಿಗಳಲ್ಲಿ ಬರುತ್ತಿರುವಂತಹ ಕಾಲು ಒಡೆ ಮತ್ತು ಬಾಯಿಬೇನೆ ರೋಗದ ಕುರಿತು ಅತಿ ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮ್ಮ ರೈತ ಬಂಧುವರ ಪರವಾಗಿ ಆಕಾಶವಾಣಿ ಬೆಂಗಳೂರು ಪರವಾಗಿ ತಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ದನಕರುಗಳಲ್ಲಿ ಕಂಡುಬರುವ ಕಾಲು ಒಡೆ ಮತ್ತು ಬಾಯಿ ಜ್ವರ ಕುರಿತು ಡಾಕ್ಟರ್ ಧರಣೇಶ್ ಎಚ್ ಕೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ.